ಈ ಬಾರಿ ಅವರು ಪುನರಾಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣವರ, ಜೆಡಿಎಸ್ ಅಭ್ಯರ್ಥಿಯಾಗಿ ಸುನೀತಾ ಪೂಜಾರ ಸೇರಿದಂತೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 207,188 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿದ್ದು 3 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 51 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲಿ %83.05 ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 6:56:21. ಈಗ ಕೇಳೋಣ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಜಿ ಶಾಂತಕುಮಾರ್. ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಇದೇನಪ್ಪ ರಾಜಣ್ಣ, ಇದು ಎಲ್ಗೋಗಿದ್ದೆ? ಇನ್ನೆಲ್ಗ ಹೋಗಲಿ, ಗದದಿಕ್ ಹೋಗಿದ್ದು ಬತ್ತಾಯಿನಿ. ಬುಡಪ್ಪ, ಏನೋ ಹೊಸಿ ನೆಲ ಮಳೆ ಕಾಣ್ತು, ನಮ್ಗು ಹೊಸಿ ಅನುಕೂಲ ಆಯ್ತು ಬುಡಪ್ಪ. ಏನ್ ಹೋಯ್ತು ಹೋಯ್ತು ಹೋಯ್ತು ಹೋಯ್ತು, ಯಾತಿ ಕೇಳಿ ಅಲ್ಲ ಕಯ್ಯ. ಮಳೆ ಎಷ್ಟೇ ಹೋದ್ರು ನಮ್ ಭೂಮ್ ತಾಯಿಗೆ ಎಲ್ಲ ಈರ್ಕಳ ಶಕ್ತಿ ಇಲ್ವಪ್ಪ. ಮಳೆ ಹೆಚ್ಚಾದ್ರೆ ನಮ್ಮಂತ ರೈತರಿಗೆ ತಾನೇ ಅನುಕೂಲ. ಅಯ್ಯೋ, ಈರ್ಕಳ ಶಕ್ತಿ ಜಿಟಿ ಜಿಟಿ ಹಿಡ್ಕೋಬೇಕು ಚಂದ್ರಣ. ಈರ್ಕತ್ತದೆ ಏನೋ ಒಂದಷ್ಟೊತ್ ಬಂದು ಹೊಂಟೋಗದಲ್ಲ, ಬೆಳಗಾನ ಹಿಡ್ಕಂಡ್ರೆ ಜಡಿ ಮಳೆ ಅಂತ ಅನ್ನೋದಿಲ್ವಪ್ಪ. ಹಂಗೆ ಜಡಿ ಹಿಡ್ಕಂಡ್ರೆ ಭೂಮಿ ಚೆನ್ನಾಗಿ ನೀರ್ ಕುಡಿತದೆ. ನಮ್ಮ ಅಪ್ಪ ಹೇಳ್ತಿದ್ದ, ರೋಣಿ ಮಳೆ ಬಂದು ಓಣಿ ಒಬ್ಬನೆಲ್ಲ ಒಂದ್ ಮಾಡ್ಕೊಂಡು ಹೋಯ್ತದೆ ಅಂತ. ಹಂಗೆ ಬಂದು ಬರ್ರಂತ ಕೋಚಾಕೊಂಡು ಹೊಟ್ಟೋಯ್ತು ಹೊತ್ತಲಗಿ. ಇರ್ಲಿ ಬಿಡಪ್ಪ, ಏನೋ ಈ ಮೋರಿ ಗಿರಿ ಕಟ್ಕೊಂಡಿದ್ ಕಸ ಕಡ್ಡಿ ಇದೆಲ್ಲ ತೂರ್ಕೊಂಡ್ ಒಟ್ಟೋದಕ್ಕಂಡ್ ಬಿಡು. ಈಗ ನೋಡಪ್ಪ, ಹೆಂಗಿದ್ರು ಮಳೆ ಬಿದ್ದದೆ, ಈ ಬೀಳೋ ಮಳೆ ಬೀಳಲಿ ಅಂತ ಅನ್ಬಿಟ್ಟು ನಾಮುವೆ ಕೈ ಕಟ್ಟಾಕೊಂಡು ಕುಂತ್ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ಏನೇನ್ ಮಾಡ್ಬೋದು ಅಂತ ಕುಂತ್ಕೊಂಡು ಚಕ್ರಮಟ್ಟೆ ಕಾಲ ಹಾಕೊಂಡು ಕಮಲಕ್ಕನ್ ಪಡ್ಸಲೆ ಮೇಲೆ ಕುಂತ್ಕೊಂಡು ಮಾತಾಡಮು ನೆಡಿ. ಅದು ಚಕ್ರ ಮುಟ್ಲಿ ಕಾಳ ಹಾಕೊಂಡು ಕಮಲಕ್ಕನ್ ಜಗಲಿ ಮೇಲೆ ಕುತ್ಕೊಂಡ್ರೆ ಆಗಕ್ಕಿಲ್ಲ ಕೆಲಸ. ಅಲ್ಲ ಕಯ್ಯ, ಪಡ್ಸಲೆ ಮೇಲೆ ಕುಂತ್ಕೊಂಡು ಕಾಲಲ್ಲಿ ನಡ್ಕೊಂಡು ಹೋಗಿ ಗದತ್ತ ನೋಡಿದ್ರೆ ಗೊತ್ತಾಗೋದು ಏನೇನ್ ಮಾಡ್ಬೇಕು ಅಂತ. ಈಗ ನೋಡಪ್ಪ, ಸಂದ ಆಯ್ತಾ ಇಲ್ವಪ್ಪ ಈ ಸಂದ್ಗೆ ಯಾಕೆ ಹೋಗೋದ್ ನಮ್ ಗದ್ದೆ ದಿಕ್ಕೆ? ಅದಕ್ಕೆ ಈಗ ಪಡ್ಸಾಲೆ ಮೇಲೆ ಕುಂತ್ಕೊಳ್ಳಮ್ಮ. ಸಂದ ಹೊತ್ತಿಗೆ ಹೋಯ್ತಾ ಇಲ್ಲ ನಾನು, ಸಂದ ಹೊತ್ತಿಗೆ ವಾಪಸ್ ಬರ್ತಾ ಇರೋದು ಗದ್ದೆ ನೋಡ್ಕೊಂಡು. ಈಗ ಆಯ್ತಪ್ಪ, ನೋಡ್ಕೊಂಡ್ ಬರೋದೇನೋ ಬತ್ತಾ ಇದೆ, ಚಣೋತ್ ಕುಂತಿದ್ದು ಮಾತಾಡ್ಕೊಂಡು ಹೋಗಮ್ಮ. ಹೋಗೋ ಹೊತ್ಲಾಗಿ ಕರಿ ಕಮಲಕ್ಕನ್ನ. ಇದೆಲ್ ಶಾಂತಣ್ಣು ಬತ್ತವನ ಈಚೂರಿಂದ ಪಪ್ಪ ಅದ್ ಯಾವ ಗಳಿಗೆ ಬಂದು ಸಂಧಿಗೆ ಸೇರ್ಕೊಂಡ್ಬಿಟ್ಟಿ ಎಲ್ಲ ಉಂಟಾಗಿದ್ಯಪ್ಪ. ನಾನು ಹಿಂಗೆ ಹೊಂಟಿದ್ದೆ, ಹಿಂಗೆ ಬರ್ತಾ ಇದ್ದೆ, ಕಮಲಕ್ಕನ ಮನೆ ತಾವ್ ಬರೋಣ ಅಂತೇಳಿ, ಎಲ್ಲ ಸಿಕ್ತಿರಲ್ಲ ನೀವೆಲ್ಲ ಅಂತ ಅನ್ಕೊಂಡು ನೋಡು ರಾಜಣ್ಣ, ನಮ್ ಶಾಂತಣ್ಣ ಒಳಗ್ ಕಳ್ಳಂಗ್ ಬಂದು ನಮ್ ಜೊತೆ ಹೆಂಗ್ ಸೇರ್ಕೊಂಡ್ಬಿಟ್ಟ. ಯಾವಾಗ್ಲೂ ಹಂಗಿಯೇ ಮಾಡಕ್ಕಿಲ್ಲ ಜಾಸ್ತಿ ಮುಖಯ್ಯ, ಬೊಳ್ಳಗೆ ಕಾರ್ನ ಇಟ್ಕೊಂಡಮ್ಮ ಜೊತೆಗ್ ಸೇರ್ಕೊಂಡ್ಬಿಟ್ಟ. ನೋಡು ನೀನು ಕರೀನಿಲ್ಲ ಬಿಡು ಕಮಲಕ್ಕನ, ನಾನೇ ಕರೀತೀನಿ. ಕಮಲಕ್ಕ ಓ ಏನ್ ಮಾಡ್ತಿದ್ದ ಈ ಹಟ್ಟಿ ಒಳಗ್ ಸೇರ್ಕೊಂಡು? ಓ ಚಂದ್ರಣ್ಣ ಬಾಪ್ಪ. ಓ ಬವ್ವ, ಏನ್ ಬಾಗಿಲ್ ಸಂಧಿಲೇ ನಿಂತಿದ್ದೇನೋ ಬತ್ತವ್ರೆ ನೋಡಕ. ಏ ಹಂಗೇನಿಲ್ಲ ಬಿಡು, ಮನೆ ಒಳಗ್ ಕೆಲ್ಸ ಇತ್ತು, ಕೆಲ್ಸ ಮಾಡ್ತಾ ಇದ್ದೆ. ಯಾವ ತರ ಕೂಗ್ದೆ ಅಂದ್ರೆ ಇಡೀ ಊರ್ಗೆ ಕೇಳ್ತು. ಅಲ್ಲಕವ್ವ, ನಾನ್ ಕೂದ್ದನಿಗೆ ದಾರ ಅಂದ ಹಂಗೆ ತಕೊಂಡ್ಬಿಡ್ತು ಅಂತ ಕಾಣಿಸ್ತದ ಇರ್ಬೇಕು. ಯಾಕೋ ಅನುಮಾನ ನನಗ. ನೀ ತಗದಿಲ್ಲ? ಇಲ್ಲ ಇಲ್ಲ. ಈ ಪ್ಯಾಟರ್ನ್ ಗೆ ಅದ್ಯಾವ್ದೋ ಒಂದು ಇದಕ್ ಹೋಗಿದ್ದೆ ಆಫೀಸ್ಗೆ. ಅದ್ ಹೆಂಗದೆ ಅಂದ್ರೆ ದಾರಂದ ನಾವ್ ಹೋಗಿ ನಿಂತ್ಕೊಂಡ್ರೆ ಅದೇ ಬಾಗಿಲು ತಕ್ಕತ್ತದೆ ಹಂಗೆ. ನಾ ಕೇಳ್ದೆ ಅವ್ರತ ಇದೇನ್ ಮಾಡಿದಾರ ಇದಕ್ಕೆ, ಮೋಟರ್ ಗೀಟರ್ ಫಿಕ್ಸ್ ಮಾಡಿದಾರ ಅಂತ. ಅದಕ್ಕೆ ಅವ್ರಂದ್ರು ಇಲ್ಲ ಅದಕ್ಕೆ ಸೆನ್ಸರ್ ಹಾಕಿವಿ ಅಂತಂದ್ರು. ಈ ನಮ್ಮ ರಾಜಣ್ಣವೆ ಏನ್ ಹೊಸದಾಗ ನೋಡಿದೀನಿ ಅಂತ ಅನ್ಕೊಂಡ್ಬಿಟ್ಟನೆ. ಒಂದ್ಕಿತ ಮೈಸೂರ್ನಲ್ಲಿ ಅದ್ ಯಾವ್ದೋ ದೊಡ್ಡ ಅಂಗಡಿ ಕವ್ವ, ಎಲ್ಲ ಒಂದೇ ಕಡೆ ಸಿಕ್ತದಂತೆ ತರಕಾರಿ ಸಹಿತ. ಏ ಮಾಲುಕಣ ಹೇಳೋದು? ಹ್ಞೂ ಮಾಲುಕಯ್ಯ, ನೋಡಿ ಈಗ ನೆಪ್ಪ ಆಯ್ತು ನಿನಗೆ. ಆಯ್ತಾ, ಆ ಮಾಲ್ಗೆ ಕರ್ಕೊಂಡು ಹೋಯ್ತಿದ್ದಂಗೆ ಹೋಯ್ತು ಹೋಯ್ತಿದ್ದಂಗೆ ಬಾಗ್ಲು ಹಂಗೆ ತಕೊಂಡ್ಬಿಡದ. ಇದೇನಪ್ಪ ಇದು, ಯಾರು ನಿಂತಿರೋರು ಅಂತ ಅಕ್ಕಪಕ್ಕ ನೋಡಿದ್ರವ ಯಾರು ಇಲ್ಲ ಕವ್ವ. ಇದೇನಪ್ಪ ಬೂತ್ಕಿತ ಮೆಟ್ಕೊಂಡ್ ಬಿಟ್ಟಿದ್ದದ ದಾರಂದಕ್ಕೆ ಅನ್ಕೊಂಡು ನಮಗ್ ಬೋ ಗಾಬರಿ ಆಗ್ಬಿಡ್ತು ಬಿಡು. ಈಗ ಅದೇನ ಹೇಳದ್ನಲ್ಲ ನಮ್ಮ ರಾಜಣ್ಣ, ಯಾವ್ದೋ ಸೇನ್ ಸಾರು ಅಂತ, ಅದೇನೇನೋ ಆಗ್ಬಿಟ್ಟದೆ. ಹಂಗೆ ನಿನ್ ಗಂಟ್ಲಲ್ಲ ಅದಿರ್ಬೇಕು, ನೀ ಬಂದ್ ಕೂಗುತ್ತಷ್ಟ ನಮ್ಮನೆ ಕದ ತಕ್ಕತ್. ಅಯ್ಯೋ ನೋಡವ್ವ ಎಂತ ಮಾತ ಆಡ್ಬಿಟ್ಟೆ ನೀನು, ನನ್ ಗಂಟಲ್ ಸೇನ್ ಸಾರ್ ಇದ್ದದ. ಬಿಡು ಇರ್ಲಿ, ಹಂಗಾದ್ರೆ ಕಷ್ಟ ಕವ್ವ ಗಂಟ್ಲಲ್ ಸೇನ್ ಸಾರ್ ಇದ್ರೆ. ಬೇಡ ಬಿಡು ಅದೆಲ್ಲ. ಈಗ ರಾಜಣ್ಣ ಗದ್ದೆ ದಿಕ್ಕ ಹೋಗಿದ್ ಬಂದಾನೆ ನೋಡವ್ವ, ಒಂದ್ ಅದ ಮಳೆ ಆಗದೆ ಈಗ ಗದ್ದೆ ಗಿದ್ದೆ ಹೊಲ ಗಿಲ ಎಲ್ಲ ಈಗ ತ್ಯಾಮ ಆಗದೆ. ಏನಾದ್ರೂ ಓಸಿ ಭೂಮಿನ ಕೆದಕ್ಬೇಕಲ್ವ, ಅದಕ್ಕೆ ಏನೇನ್ ಮಾಡೋದು ಅಂತನ್ಬಿಟ್ಟು ಮಾತಾಡಮ್ಮ ಅಂತ ಅನ್ಕೊಂಡು ನಾನು ಶಾಂತಣ್ಣವೆ ರಾಜಣ್ಣವೆ ಬಂದಿಮಿ. ಈಗ ನೋಡವ್ವ ನೀನೇನೇನ್ ಮಾಡದೆ ನಿಮ್ ಗದ್ದೆಲಿ ಅದನ್ನ ಹೇಳವ ಓಸಿಯ. ನಾನು ಕಣ್ಣ ಬೆಳಿಗ್ಗೆ ಎಲ್ಲ ಹೋಗಿ ಒಂದ್ ಸುತ್ತು ನೋಡ್ಕೊಂಡ್ ಬಂದೆ, ಎಲ್ಲೆಲ್ ನೆಂದದೆ, ಎಲ್ಲೆಲ್ ನೀರ್ ನಿಂತದೆ, ಎಲ್ಲೆಲ್ ಬದ ಮಾಡ್ಬೇಕು, ಕೃಷಿ ಹೊಂಡದಲ್ಲಿ ಎಷ್ಟ್ ನೀರೈತೆ ಎಲ್ಲ ನೋಡ್ಕೊಂಡ್ ಬಂದೆ. ನೀನೇನ್ ಮಾಡ್ದೆ ಅದೇಳು. ಅಲ್ಲ ಕವ್ವ, ಕೃಷಿ ಹೊಂಡವ ನೀನ್ ಈಗ ಮಾಡ್ದಿಯಾ? ಏ ಮಾಡಿದೀನ್ ಕಣ್ಣ, ನೀರ್ ಎಷ್ಟ್ ಬಂದಿದೆ ಒಳಗಡೆ ಮೀನ್ ಇಲ್ವೇ? ಎಂತ ಮಳೆ ಅದ್ ಬಂದಿದ್ದು? ಏನು ನಮ್ಮ ಇವನು ಹೇಳ್ತಿದ್ದ ರಾಜಣ್ಣ, ಅದಿನ್ನೂ ಸರಿ ಹೇಳಪ್ಪ. ಅದೇನ ಏನಣ್ಣ ಅದೇನೋ ರೋಣ ಮಳೆ ಬಂದು ಅದೇನ? ಅಯ್ಯೋ ಅದೊಂದ್ ಗಾದಿ, ರೋಣಿ ಮಳೆ ಬಂದು ಓಣಿ ಉಬ್ಬನೆಲ್ಲ ಒಂದ್ ಮಾಡ್ಕೊಂಡೋಯ್ತು ಅಂತ. ಅಂದ್ರೆ ಆ ಪಾಟಿ ಜ್ವರ ಬಂದದಂತೆ ಅದು. ಓಣಿ ಗಿಣಿ ನೀರ್ ತುಂಬ ಎಲ್ಲ ಓಣಿ ಉಬ್ಬ ಎಲ್ಲಾನು ಒಂದ್ ಮಾಡ್ಕೊಂಡೋಯ್ತದೆ ಅಂತ. ಅದಕ್ಕೇನೆ ಕೃಷಿ ಹೊಂಡನು ತುಂಬೋಗಿ ಏನಾರ ಸಾಕಿರೋ ಮೀನೆಲ್ಲ ಈಚಿಗೆ ಬಂದ್ಬಿಟ್ಟವೋ ಏನೋ ಅಂತ ಹೋಗಿ ನೋಡ್ಕೊಂಬಂದೆ. ಇಲ್ಲ ಬಿಡು, ನಮ್ಮ ಮೀನು ಮರಿಗಳಿಗೇನು ಆಗಿಲ್ಲ ಕಣ. ಯಾಕಂದ್ರೆ ಕೃಷಿ ಹೊಂಡ ಓಸಿ ದೊಡ್ಡದಾಗೆ ತೆಗೆದ್ ಬಿಟ್ಟಿದ್ದೀನಿ ನಾನು ಬಿಡವ್ವ. ಆಯ್ತಾ, ಒಂದ್ ಮುಕ್ಕಾಲ್ ಮಟ್ಟ ನೀರ್ ಬಂದದೆ ಅಷ್ಟೇ. ಅಯ್ಯೋ ಹೋಗಿದ್ದಿಕ್ಕವ್ ಅದ್ ಯಾಕೆ ಅನುಮಾನ? ಯಾಕೋ ಅನುಮಾನ. ಅಯ್ಯೋ ಬಿಡು, ಈಗ ರಾಜಣ್ಗೂ ಅದೇ ಅನುಮಾನ, ನಿನಗೂ ಅದೇ ಅನುಮಾನ. ಈಗ ನಮ್ ಶಾಂತಣ್ಣನು ಹೊಸ್ದಾಗ ಸೇರ್ಕೊಂಡದೇನೆ, ಅವನಿಗೂ ಅನುಮಾನ ಇದ್ದದೋ ಏನೋ ಗೊತ್ತಿಲ್ಲ. ಹೇಳ್ತಾ ಇಲ್ಲ, ಹೋಯ್ತು ಹೋಯ್ತಾ ಗೊತ್ತಾಯ್ತು. ಇಲ್ಲ ಸರಿ ಮಾಡ್ಬಿಡು, ಅದನ್ನ ತೀರ್ಸ್ಬಿಡೋದು ಅನುಮಾನ. ನೋಡವ್ವ ಈಗ ಕೃಷಿ ಬಂಡವ ಮಾಡಿಮಿ ನಾವು, ಈಗ ಹಂಗೆ ಹಿಂಗ್ ಗುಂಡಿಗಳನ್ನು ಮಾಡ್ಕೋಬೇಕಲ್ವವ್ವ. ಏನೋ ಏನ್ ರಾಜಣ್ಣ, ಹಿಂಗ್ ಗುಂಡಿಗಳನ್ನು ಮಾಡ್ಕೋಬೇಕು ಕಣಿ. ಹೇಳು ಹಿಂಗಿದ್ರೆ ತಾನೇ ನೀರು ಜಲ ಸಿಕ್ಕದು ಒಡೀಲಿ. ಮೊದಲನೇ ಅದ ಮಳೆಗೆ ಏನು ಆಗೋದಿಲ್ಲ ಕಣ ಬಿಡು, ಒಂದು ಆಸಾ ಭಾವನೆ ಕಪ್ಪ. ಚೆನ್ನಾಗಿ ಮಳೆ ಆಯ್ತದೆ, ವಾಡಿಕೆ ಮಳೆಗಿಂತ ಹೆಚ್ಚಾಯ್ತದೆ ಅನ್ನೋದು ಈ ಮಳೆ ತೋರಿಸ್ಕೊಟ್ಟದೆ ಅಲ್ವವ್ವ. ಎಲ್ಲ ಹಸ್ರಾಗ್ ಕಾಣ್ತಾ ಇದೆ ನೋಡಣ್ಣ, ಗಿಡದಲ್ಲಿರೋ ಕಸ ಧೂಳು ಎಲ್ಲ ಹೋಗಿ ಎಷ್ಟ್ ಚೆನ್ನಾಗಿ ಕಾಣ್ತಾ ಐತೆ ನೋಡು. ಖಂಡಿತ ಕವ್ವ, ಈ ಹಂಗೆ ನೋಡು ಏನು ಬೇಸ್ಗೆಲಿ ಮೈಯೆಲ್ಲ ಉರಿ ಎತ್ಕೊಂಡ್ಬಿಟ್ಟಿತ್ತು ಕವ್ವ. ಆಯ್ತಾ, ನಮ್ಮ ನಮ್ಮಂತ ರೈತರಿಗೆ ಹಂಗ ಆಗ್ಬಿಟ್ರೆ ಇನ್ ಸಿಟಿ ದಿಕ್ಕ ಜೀವನ ನಡೆಸೋ ಜನಕ್ಕೆ ಇನ್ನೇನ್ ಆಗಿರ್ಬಾರ್ದವ್ವ. ಅವರೆಲ್ಲ ಆರಾಮಾಗಿರ್ತಾರೆ, ಹೆಂಗವ ಆರಾಮಾಗಿರ್ತಾರಣ್ಣ? ಎ ಸಿ ಅಲ್ಲ ಏನ್ ಬಿಡವ, ಅದೆಲ್ಲ ಒಂದ್ ಬೆರಳಣ್ಣ ಜನ ಹಾಕಸ್ಕೊತಾರ ಅವನ್ನ ದುಡ್ಡಿರೋರು ಎಲ್ಲರೂ ಎಲ್ಲಾ ಕಳಕದ್ದು ಪ್ಯಾಟ್ರೋಲ್ ಇರೋರ್ ತಾನೇ ಅವತ್ ದುಡ್ದದ ಅವತ್ ಗಾಯ್ತದೆ ಸುಮಾರು ಜನಕ್ಕೆ ಅಲ್ವಾ ಸಂತಣ್ಣ? ಅಲ್ಲಕವ್ವ, ಈಗ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ತಿರ್ಗಾ ಬಿಡ್ತಾರೆ ಅಂತಂದ್ರೆ ಎಲ್ರು ಅನುಕೂಲವಾಗಿ ಅವ್ರೇ ಅಂತಲವ್ವ. ಒಟ್ಟು ಬಟ್ಟೆಗೆ ನೀರಾಗಿರ್ತದೆ ಆಯ್ತಾ, ಆದ್ರೆ ಎ ಸಿ ಪಾಸಿ ಅದೆಲ್ಲ ಹಾಕಿಸ್ಕೊಳಕ್ಕೆ ದುಡ್ಡು ಎಲ್ಲಿದ್ದಾವ ಅವ್ರ ಹತ್ರ? ಏನು ಪ್ಯಾನ್ ಹಾಕೊಂಡಿರ್ತಾನೆ, ಏನ್ ಕಮ್ಮಿ ಬಂದದವ ಲೈಟ್ ಬಿಲ್ ಆಮೇಲೆ ನೋಡು. ಈಗ ಲೈಟ್ ಬಿಲ್ ಅಂತ ಹೇಳ್ತಿದಂಗೆ ನಂಗೆ ನೆಪ್ಪ ಆಯ್ತು. ಈಗ ನಾಮೇನೋ ಈಗ ಹಳ್ಳಿಲಿಮಿ ಹೊಂಗೆ ಮರ ಆ ಮರ ಈ ಮರ ಅಂತ ಅದೆ, ಹಂಗೆ ಹೊಲ ಗದ್ದೆ ಮತ್ತೆ ಇಂಗುಂಡಿ ಕೃಷಿ ಹೊಂಡ ಇವೆಲ್ಲ ಅದೆ, ಮತ್ತೆ ನಮ್ದು ಒಂಚೂರ್ ತಂಪಾಗಿರ್ತದೆ ಹೊಲ ಗದ್ದೆ ಎಲ್ಲ. ಈ ಸಿಟಿ ದಿಕ್ಕನಾಗಿರೋರ್ಗೆ ಏನಾದದು? ಫ್ಯಾನ್ ಹಾಕೊಳ್ಳೇಬೇಕು, ಎ ಸಿ ಹಾಕೊಳ್ಳೇಬೇಕು. ಅದೇನೋ ಏರ್ ಕೂಲರು ಅಂತಾರಲ್ಲಪ್ಪ, ಅದೇ ನೀರು ಓದ್ಬಿಟ್ರೆ ಅದೇನು ಒಳ್ಳೆ ತಣ್ಣಲ್ಲ ಹಂಗೆ, ಅದಕ್ಕೆ ಇದೆಲ್ಲ ಬಳಸ್ಕೊಂಡ್ರೆ ಏನಾದದು? ಹಾ, ಬಿಲ್ ಜಾಸ್ತಿ ಆಗೋದಿಲ್ವಪ್ಪ? ಬಿಲ್ ಜಾಸ್ತಿ ಆಯ್ತದ ಜೊತೆಗೆ ಅದೇನೋ ಎ ಸಿ ಅಂತ ಅದಲ್ಲವಾ, ಅದನ್ನ ಹಾಕೊಂಡ್ರೆ ಅದೇನೋ ವಾತಾವರಣಕ್ಕೆ ಹಾನಿ ಮಾಡದಂತಲ್ಲ, ಅದು ಅದೆಂತದ ಬಿಟ್ಟದಂತ ವಿಷಾನ ಇಲ್ವಾ? ಅದೇನಂದ್ರಣ್ಣ, ಅದೇನೋ ನಮ್ ರಾಜಣ್ಣ ಹೇಳದ್ನಲ್ಲ, ಅದೇನೋ ಅಲ್ಲಿ ಕೆಮಿಕಲ್ ಬತ್ತದಂತೆ ಕಣ್ಣಣ್ಣ, ಅದೇನಾಗುತ್ತಂತೆ ವಾತಾವರಣಕ್ಕೆ ಸೇರ್ಕೊಂಡು ಆ ಓಜೋನ್ ಪದ್ರ ಆಯ್ತಲ್ಲ ಅದನ್ನ ತೂತ್ ಮಾಡ್ತದಂತೆ. ನೋಡವ್ವ, ಈ ಸಿವ ನಮ್ಮ ಇವನಿದ್ದ ನೋಡು ಸುಬ್ಬಣ್ಣ, ಸುಬ್ಬಣ್ಣ ಅದ್ ಯಾವ್ದೋ ಆ ಕೃಷಿ ಅಧಿಕಾರಿಗಳನ್ನ ಕರ್ಕೊಂಬಿಟ್ಟು ಒಂದ್ಸರಿ ಭಾಷಣ ಮಾಡಿಸಿದ್ದ. ನೋಡು ರಾಜಣ್ಣ, ನಿಂಗೆ ನೆನ್ಪಿಲ್ವಪ್ಪ? ಹಂಗೆ ನೋಡಪ್ಪ, ಕೇಳ್ಕೊಂಡಿರೋದೇ ಈಗ್ಲೂ ನೆಪ್ಪಿರೋದು. ವಾತಾವರಣ ಚೆನ್ನಾಗಿರ್ಬೇಕಾದ್ರೆ ನಾವು ವಾತಾವರಣನ ಚೆನ್ನಾಗಿ ಇಟ್ಕೋಬೇಕು ಅಲ್ವಾ? ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ನಾವು ಕಾಳಜಿಯ ವಹಿಸ್ಬೇಕು, ವಹಿಸ್ಕೋಬೇಕು. ಈಗ ನೋಡಪ್ಪ, ಈಗ ನಮ್ಮ ಸಾಂತಣ್ಣ ಬಂದನೆ, ಅದನ್ನ ಹಿಂಗು ಗುಂಡಿ ಮಾಡ್ಬೇಕು, ಕೃಷಿ ಹೊಂಡ ಮಾಡ್ಬೇಕು, ಇದನ್ನೆಲ್ಲ ಹೇಳ್ತಿದ್ದ. ಮೊನ್ನೆ ಸಿಕ್ಕಿ ಈಗ ಬೊಳ್ಳಗ್ ಬಂದ್ ನಮ್ ಜೊತೆ ಸೇರ್ಕೊಂಬಿಟ್ಟನೆ. ಈಗ ಸಾಂತಣ್ಣ, ಅದೇನಪ್ಪ ನೀನ್ ಹೊಲ ಗದ್ದೆಲಿ ಏನೇನ್ ಮಾಡಿದ ಇವಸಿ ಹಂಗನ್ನು? ಏನಿಲ್ಲ, ಅದು ಹಿಂಗು ಗುಂಡಿಗಳನ್ನ ಮಾಡ್ಕೊಂಡು ಅಲ್ಲಲ್ಲಿ ಗುಂಡಿ ತೊಳ್ಕೊಂಡ್ರೆ ಬಂದಂತ ಮಳೆ ನೀರು ಹಿಂಗತ್ತೆ, ನಮ್ಮ ಮಣ್ಣಿನಲ್ಲಿ ನೀರಿನಂಶ ಜಾಸ್ತಿ ಆಗತ್ತೆ, ಮತ್ತದ್ರ ಜೊತೆಗೆ ನಮ್ಮ ಅಂತರ್ಜಲ ಮಟ್ಟ ಇದೆಯಲ್ಲ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಂತರ ನಾವು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಬೋರೆಲ್ಲ ತಕೊಂಡ್ಬಿಟ್ಟಿದೀವಲ್ಲ, ಈಗ ಮತ್ತಲ್ಲಿ ತೆಗೆದುಬಿಟ್ರೆ ಸಾವಿರಾರು ವರ್ಷಗಳಿಂದ ಇರುವಂತ ಸ್ಟೋರೇಜ್ ನೀರನ್ನು ತೆಗೆದುಬಿಟ್ರೆ ಅಲ್ಲಿ ನೀರು ತುಂಬಿಸುವಂತ ಕೆಲಸನೂ ನಮ್ದೇ ಆಗ್ಬೇಕಲ್ವಾ? ಬರೀ ತೆಗೆಯೋದೇ ಆಯ್ತು, ತೆಗೆಯೋದೇ ಆಯ್ತು. ಹಂಗಾಗಿ ಇಂಗು ಗುಂಡಿಗಳನ್ನ ಮತ್ತೆ ಕೃಷಿ ಹೊಂಡಗಳನ್ನ ಮಾಡೋದ್ರಿಂದ ಆ ನೀರು ಅಲ್ಲಿ ಹೋಗಿ ಪೂರ್ಣ ಆಗತ್ತೆ. ನೋಡವ, ಈಗ ಇತ್ತೀಚೆಗೆ ಅದನ್ನ ತಂತ್ರಜ್ಞಾನ ಅಂತಾರಲ್ಲವ, ಅದನ್ನೆಲ್ಲ ಬಳಸ್ಕೊಂಡು ಮಳೆ ನೀರನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಅದೇನೋ ಈ ಸಾಧಾರಣವಾಗಿ ಮಟ್ಟ ಮಾಡೋದು, ಈ ಎರಡು ಬದುಗಳಿರೋದಿಲ್ವವ, ಆ ಮಧ್ಯದ ಪ್ರದೇಶದ ಸಣ್ಣ ಪುಟ್ಟ ತಗ್ಗುಗಳನ್ನ ಭೂಮಿ ಸಿದ್ಧಪಡಿಸ್ಕೊಳ್ತೀವಲ್ಲ ಆಗ್ಲಿಯೇ ಸಾಧಾರಣವಾಗಿ ಮಟ್ಟ ಮಾಡೋದ್ರಿಂದ ಅಲ್ಲೂ ನೀರನ್ನ ನಾವು ಸಂಗ್ರಹ ಮಾಡಬಹುದು. ಹಂಗೆ ಚೌಕ ಮಡಿ ಮಾಡ್ಕೋಬೇಕವ, ಆಮೇಲೆ ಈ ತಟ್ಟೆ ಆಕಾರದ ಕುಣಿಗಳು ಮಾಡ್ಕೋಬೇಕು. ಕುಣಿಗಳು ಅಂದ್ರೆ ಹಳ್ಳ, ಸಣ್ಣ ಸಣ್ಣ ಸಣ್ಣ ಸಣ್ಣ ಹಳ್ಳ, ಅದನ್ನು ಮಾಡ್ಕೋಬಹುದು. ಏರ್ ಮಡಿ ಅಂತಾರಲ್ಲವ, ಅದನ್ನು ಮಾಡ್ಕೋಬಹುದು. ಈ ಬದುಗಳು ಮಾಡ್ಕೋಬೇಕವ, ಆಮೇಲೆ ದೋಣಿ ಸಾಲ್ಗಳನ್ನ ಮಾಡ್ಕೋಬೇಕು. ಹಂಗಾಗಿ ಈ ಮಳೆ ನೀರ್ನ ಈ ತರದಲ್ಲೆಲ್ಲ ನಾವು ಸಂಗ್ರಹಣೆ ಮಾಡ್ಕೊಂಡ್ರೆ ಹೆಚ್ಚು ನಮ್ಗೆ ಅನುಕೂಲ ಆಯ್ತದೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಈಗ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟು ನಾವು ಜೋಪಾನ ಮಾಡ್ತೀವಲ್ಲ, ಹಂಗೇನೆ ನೀರನ್ನು ಕೂಡ ಇಟ್ಕೊಂಡು ಜೋಪಾನ ಮಾಡ್ಕೊಳ್ಬೇಕು. ನಮ್ಗೆ ಬೇಕಾದಾಗ ಅವಶ್ಯಕತೆ ಇದ್ದಾಗ ಅದನ್ನ ಬಳಸ್ಕೊಳ್ಳೋ ಹಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ದುಡ್ಡು ಒಂದ್ ಕಟ್ಟೆ ನೆನಪಾಯ್ತು ನೋಡು ಶಾಂತಣ್ಣ. ಏನಪ್ಪ, ಈ ಕೃಷಿ ಹೊಂಡ ಮಾಡಕ್ಕೆ ಸಹಾಯಧನ ಕೊಡ್ತಾರೆ. ಹೌದು ಹೌದು, 80% ಸಹಾಯಧನ ಸಿಗ್ತದಂತೆ. ಸಬ್ಸಿಡಿ ಸಬ್ಸಿಡಿ ಸಬ್ಸಿಡಿ. ಈಗ ನೀ ಏನ್ ತಕೊಂಡಿಲ್ವಾ ಸಬ್ಸಿಡಿಯಾ? ತಕೊಂಡಿ ಅಲ್ವಾ ಮಾಡದ್ದು. ಮತ್ತೆ ಏನು ಗೊತ್ತಿದ್ದ ನಂಗೆ ಹೇಳ್ತಿದ್ದೆ, ಹೇಳ್ತಿರೋದು ಶಾಂತಣ್ಣ ಮಾಡ್ಕೋಬೇಕು ಅಂತವನೆ. ಈಗ ನೋಡವ, ಈ ಕೃಷಿ ಹೊಂಡವ ಮಾಡ್ಕೋಬೇಕಲ್ಲವ, ಈ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೊಳವೆ ಬಾವಿಗಳು ಮರುಪೂರ್ಣ ಮಾಡ್ಕೊಬಹುದು. ಅಂದ್ರೆ ಅದೇ ಕಾರಣ, ನೀನ್ ಕೃಷಿ ಹೊಂಡ ಮಾಡಿದ್ರೆ ಯಾವಾಗ ನಮ್ಗೆ ನೆಲದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ, ಕೊಳವೆ ಬಾವಿಲು ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಕಮಲಕ್ಕ, ಈ ಕೃಷಿ ಹೊಂಡ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಎಲ್ಲಂದ್ರೆ ಅಲ್ಲಿ ಮಾಡ್ಬಿಡೋದಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಇಟ್ಕೋ. ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಬತ್ತರ್ರವರು, ಅವ್ರು ಬರ್ಬೇಕು ಅಂದ್ರೆ ನಮ್ಮ ತವ ಏನಿರ್ಬೇಕು? ನಮ್ ಜಮೀನ್ದು ಪಹಣಿ ಇರ್ಬೇಕು, ಪಹಣಿ ಆಧಾರ್ ಕಾರ್ಡು ಇದು ನಮ್ದು ಅಂತ. ಆಮೇಲೆ ಅದಕ್ಕೆ ಸಹಾಯಧನ ಕೊಡ್ತಾರಲ್ಲ ಅದಕ್ಕೆ ಬ್ಯಾಂಕ್ ಪಾಸ್ ಪುಸ್ತಕ ಬೇಕು. ಇವಿಷ್ಟನ್ನು ಇಟ್ಕೊಂಡು ಇಲಾಖೆ ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಒಂದಿನ ಬರ್ತಾರೆ ಜಮೀನ್ಗೆ, ಬಂದ್ಬಿಟ್ಟು ನೋಡ್ತಾರೆ ಸುತ್ತಮುತ್ತ ನೀರಿನ ಅರಿವು ಎಲ್ಲಿದ್ದದು, ಕೃಷಿ ಹೊಂಡ ಎಲ್ಲಿ ಮಾಡ್ಬೇಕು, ಯಾವ ತರ ಮಾಡ್ಕೋಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಆಮೇಲೆ ಮಾಡ್ಕೊಂಡ್ರೆ ಒಳ್ಳೇದು. ಹೌದು ಕಯ್ಯ, ಈಗ ನೋಡಪ್ಪ ಮಳೆ ನೀರು ಜೊಚ್ಚತೆಗೆ ಕಸ ಕಡ್ಡಿ ಎಲ್ಲವೂ ಬಂದ್ಬಿಡ್ತದೆ, ಅವಾಗ ಸೋಸ್ಕುಂಡಿನೂ ಮಾಡ್ಕೋಬಹುದು. ನಾವು ಈ ಬರ ಕಸ ಎಲ್ಲ ಒಂದ್ ಕಡೆ ಕಟ್ಕೋತದೆ, ಬರೀ ನೀರ್ ಮಾತ್ರ ಒಂದ್ ಕಡೆ ಸಂಗ್ರಹಣೆ ಆಯ್ತದೆ, ಇದನ್ನು ಕೂಡ ನಾವು ಮಾಡ್ಕೋಬಹುದು. ಆಮೇಲೆ ಈ ಮೇಲ್ಚಾವಣಿ ನೀರ್ನ ಹೆಂಗ್ ಸಂಗ್ರಹಣೆ ಮಾಡೋದು, ಅದೇ ಮಳೆ ನೀರ್ ಕೊಯ್ಲು ಅನ್ನೋದು ಅದೇನೆ, ಅದೇ ಮೇಲ್ಚಾವಣಿಯಿಂದ ಪೈಪ್ ಹಾಕೊಳ್ಳೋದು. ಅದೇನಾಗ್ತದೆ ಅಲ್ಲೊಂದು ದೊಡ್ಡ ಜಾಲರಿ ಹಾಕೋದು ಕಣ್ಣ, ಎಲೆ ಗಿಲೆ ಎಲ್ಲ ಚಾವಣಿಲಿ ಏನ್ ಬೀಳ್ತದೆ ಅದೆಲ್ಲ ಅಲ್ಲೇ ತಡ್ಕೊಂಡು ನೀರ್ ಕೆಳಗ್ ಬರ್ತದೆ. ಅಲ್ಲಿ ನಾವೇನು ಹೊಂಡ ಮಾಡಿರ್ತೀವಲ್ಲ ಅಲ್ಲಿ ಜಲ್ಲಿ ಹಾಕ್ಬೇಕು, ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಹಾಕಿದ್ರೆ ನೀರೆಲ್ಲ ಅಲ್ಲಿ ಹೋಯ್ತದೆ, ಮೇಲ್ಗಡೆ ತಿಳಿ ನೀರ್ ಬರ್ತದೆ, ಅದನ್ನ ಕುಡಿಯಕ್ಕೂ ಉಪಯೋಗಿಸ್ಬೋದು. ಒಟ್ನಲ್ಲಿ ನಾವು ಮಳೆ ಬರದೇ ಇದ್ರು ನಾವು ಸಂಗ್ರಹ ಮಾಡಿರೋ ಮಳೆನ ಬರಗಾಲದಲ್ಲಿ ಅಥವಾ ಮಳೆ ಬರದೇ ದಿನಗಳಲ್ಲಿ ನಾವು ಅದನ್ನ ಉಪಯೋಗಿಸ್ಕೋಬಹುದು ಅಲ್ವಾ. ಈಗೆಲ್ಲ ಕಣ್ಣ ಸಿಟಿನಲ್ಲಿ ಮನೆ ಕಟ್ಟವ್ರು ಮಳೆ ನೀರ್ ಕೊಯ್ಲು ಮಾಡ್ಬೇಕು ಅಂತ ಒಂದ್ ಮಾಡವ್ರಂತೆ. ಅದ್ ಇಲ್ದೇ ಇದ್ರೆ ಪರ್ಮಿಷನ್ ಕೊಡಲ್ವಂತೆ ಕಟ್ಟಕ್ಕೆ. ಈ ತರ ಮಾಡ್ಬಿಟ್ರೆ ಒಳ್ಳೇದು ಕವ, ಜನ ಒತ್ತಾಯದಿಂದ ಆದ್ರೂ ಅದನ್ನ ಬಳಸ್ಕೊಂಡು ಭವಿಷ್ಯನ ಚೆನ್ನಾಗಿ ಇಟ್ಕೋಬಹುದು. ಪಟ್ಟಣದಾಗ ಮಾತ್ರ ಅಲ್ಲ ಕಣವ್ವ, ಹಳ್ಳಿನಾಗೂ ಗ್ರಾಮ ಪಂಚಾಯತಿ ಹೇಳೋರು ಹಂಗೆ ಈಗ ಅದ್ ಮಾಡ್ಬೇಕು ಅಂತ. ಅದೆಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ತಕೊಳ್ಳಪ್ಪ, ಇಂಗ್ಲಿಷ್ ಎಲ್ಲ ಹೇಳಕ್ ಶುರು ಮಾಡ್ಬಿಟ್ಟ. ಕಾನ್ವೆಂಟ್ ಅಲ್ಲಿ ಓದಿರ ಮಾಮ, ಎರಡನೇ ಕ್ಲಾಸ್ ವರ್ಗು ಅವ್ರ ಅಪ್ಪ ಅಮ್ಮಿ ಹಳ್ಳಿ ಬಂದಿರೋದಲ್ವಾಡಿ ಹೆಂಗೋ ಕಲ್ತ್ಕೊಂಡಿದ್ದೆ. ಈ ಮೊಬೈಲ್ ಬಂದ ಮೇಲೆ ಎಲ್ಲನೂ ಕಲ್ತ್ಕೊಂಡಿದ್ದೀನಿ, ಅಲ್ಲೇ ಹೇಳ್ಕೊಡ್ತದದು ಎಲ್ಲನೂ ಎಲ್ಲ, ಅದೇ ನಮ್ಗೆ ಉಪಯೋಗಿಸಕ್ ಬರ್ಬೇಕು. ನೋಡು ರಾಜಣ್ಣ, ಈ ಮೊಬೈಲ್ ಅಂತಿದ್ದಂಗೆ ನೆನಪಾಯ್ತು ನೋಡಪ್ಪ, ಈಗ ಈ ಸ್ಕೂಲ್ಗೆ ಹೋಗಿರೋದಿಲ್ಲ ಅವರು, ಏನೇನಾದ್ರೂ ಎ ಬಿ ಸಿ ಡಿ ಕಲ್ತಮ್ಮ ಆ ಈ ಓದ್ದಮ್ಮ ಆಯ್ತಾ, ಏನು ಬರ್ದೇ ಇದ್ದವರು ಈ ಮೆಸೇಜ್ ಮಾಡ್ತಾರಲ್ಲಪ್ಪ, ಚಂದ್ರಣ್ಣ ಥ್ಯಾಂಕ್ ಯು, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಏನು ಓದಿರಕ್ಕಿಲ್ವಲ್ಲ ಕೇಳುವಸಿಯ, ಅದ್ರಂಗ ಒಂದ್ ಅದೇ ಗೂಗಲ್ ಅಂತ ಅದೇ, ನೀನ್ ನೋಡಿಲ್ವಾ? ಈಗ ನೀ ಕನ್ನಡದಲ್ಲೇ ಟೈಪ್ ಮಾಡಿದ್ರು ನಿನ್ ಕನ್ನಡ ಬಂದ್ರು ಸಾಕು, ಅದನ್ನ ಇಂಗ್ಲಿಷಿಗೆ ಮಾಡು ಅಂದ್ರೆ ಮಾಡ್ತದೆ ಅದು. ಈಗ ಶುಭರಾತ್ರಿ ಅಂತ ಟೈಪ್ ಮಾಡಿದ್ರೆ ಗುಡ್ ನೈಟ್ ಅಂತ ಅದೇ ಮಾಡ್ಕೊತದೆ, ಅದನ್ನ ಕಳ್ಸಿದ್ರಾಯ್ತು ಕಾಪಿ ಮಾಡ್ಬಿಟ್ಟು. ಕಯ್ಯ ನಾಮೇನ ಹೇಳ್ತೀನಿ ಕೆಲವೊಮ್ಮೆ ಇನ್ನೇನೇನೋ ಬಂದ್ಬಿಡ್ತದೆ, ಅದ್ರ ಏನು ಬರಕಿಲ್ಲ, ಅದಕ್ಕೆ ಹಂಗೆ ಕಳ್ಸ್ಬಿಟ್ಟಾರ. ಎಲ್ಲ ಗೊತ್ತದೆ ನೋಡ್ಕೊತಾರೆ, ಹೋಲಿ ಬಿಡೋರು ಏನೋ ಮಾಡ್ಕೊಳ್ಳಿ. ಈಗ ನೋಡಪ್ಪ, ಈಗ ಮಳೆ ಅಂತೂ ಶುರು ಆಗದೆ, ಈಗ ನಾವು ರೈತರಾದವರು ಹೊಲ ಗದ್ದೆ ದಿಕ್ಕ ಮುಖ ಮಾಡ್ಲೇಬೇಕಯ್ಯ, ಏನಾದ್ರೂ ಕಳ್ಳಾಟ ಆಡ್ತು ಅಂತಂದ್ರೆ ನಮ್ಗೆ ಕಾದದೆ. ಕೃಷಿ ಹೊಂಡದ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇದೆಲ್ಲ ಈ ಕಮಲ್ಮ ಹೇಳ್ತಾ ಇದ್ಲು, ಈಗ ಮೀನ್ಸ್ ಹಾಕೊಂಡಿದೀವಿ ಅಂತ, ಎಲ್ಲಿ ಹೋಯ್ತು ಅಂತ ನೋಡ್ಬರಕ್ ಹೋಗಿದ್ದೆ ಅಂತ. ಒಂದು ಅದರಲ್ಲಿ ಉತ್ಪನ್ನಗಳು ಬೇರೆ ಬೇರೆ ತರ ಇರ್ತವೆ. ಈಗ ಕೃಷಿ ಹೊಂಡ ಅಂತ ಹೇಳಿದ್ರೆ ಬರೀ ನೀರಷ್ಟೇ ಸಂಗ್ರಹಣೆ ಇರೋದಿಲ್ಲ, ಜೀವನೋಪಾಯಕ್ಕೆ ಬೇಕಾದಂತ ಬೇರೆ ಬೇರೆ ಮೀನ್ ಸಾಕಾಣಿಕೆ ಮಾಡ್ಬೋದು, ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಂತ ಈ ಮಣ್ಣು ಮತ್ತೆ ಗೊಬ್ಬರ ಅಲ್ಲಿ ಶೇಖರಣೆ ಆಗಿರುತ್ತೆ. ವರ್ಷಕ್ಕೊಂದ್ಸರಿ ಶೀಲ್ಟ್ ಅನ್ನ ತೆಗೆದು ನಮ್ಮತ್ತೆ ನಮ್ಮ ಗದ್ದೆಗಳಿಗೆ ಹಾಕೊಳ್ಬಹುದು ಅಂತ, ಆ ರೀತಿನೂ ಕೂಡ ನಾವು ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಜೊತೆಗೆ ಶಾಂತಣ್ಣ, ಈ ಕೃಷಿ ಹೊಂಡದಲ್ಲಿರೋ ನೀರನ್ನ ಹಂಗೆ ಎತ್ಬಿಟ್ಟು ಬರ್ರಂತ ಉಪಯೋಗಿಸೋ ಬದಲು ಹನಿ ನೀರಾವರಿ ಮಾಡ್ಕೊಂಡ್ರೆ ತುಂಬಾ ದಿನ ಬಳಕೆ ಬರ್ತದೆ ನೀರು. ಹಂಗಾಗಿ ಬೆಳೆಗಳಿಗೂ ಚೆನ್ನಾಗಿ ಇದಾಯ್ತದೆ, ಇಳುವರಿನೂ ಜಾಸ್ತಿ ಬರ್ತದೆ. ಕಣ್ಣ ತುಂಬಾ ಬರಗಾಲ ಬಂದ್ಬಿಡ್ತದೆ ಅಂತ ಇಟ್ಕೋ, ಅಂದ್ರೆ ಎಷ್ಟೋ ಪ್ರದೇಶದಲ್ಲಿ ನಮ್ಮಷ್ಟೆಲ್ಲ ಮಳೆ ಆಗೋದಿಲ್ಲ, ಅವರು ಈ ಪ್ಲಾಸ್ಟಿಕ್ ಬಾಟ್ಲನ್ನ ಸಣ್ಣ ತೂತ್ ಮಾಡ್ಬಿಡೋದಂತೆ, ಮೂರ್ ಕಡೆ ನಾಲ್ಕು ಕಡೆ, ಅದ್ರೊಳಗಡೆ ನೀರ್ ತುಂಬಿಸ್ಬಿಟ್ಟು ಗಿಡದ ಬುಡಕ್ಕಿಡೋದು. ಅದೇನಾಗ್ತದೆ, ಒಂದೊಂದೇ ಹನಿ ಒಂದೊಂದೇ ಹನಿ ಹೋಗಿ ಗಿಡ ಒಂಥರ ಹಸಿರಾಗಿ ಚೆನ್ನಾಗಿರ್ತದೆ. ಅದ್ ಹೆಂಗ ಗೊತ್ತವ, ನಮ್ ರಾಜಣ್ಣ ಒಂದ್ ಕಿತ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ನಿಲ್ವಾ, ಏನೋ ಸಿ ಬೇದಿ ಆಗ್ಬಿಟ್ಟದೆ ಅಂತ ಅನ್ಕೊಂಡು, ಅವಾಗ ಡಾಕ್ಟ್ರು ಈ ಗ್ಲುಕೋಸ್ ಕಟ್ಟಿದ್ರಲ್ಲವ ಒಂದೊಂದೇ ಒಂದೊಂದು ಟಪ್ಪ ಟಪ್ಪ ಟಪ್ಪ ಅಂತ, ಅದು ಒಂದೂವರೆ ಗಂಟೆ ಆದ್ರೂ ಮುಗ್ದಿಲ್ಲ ಕವ, ಪಕ್ಕದಲ್ಲೇ ಮೊಗ್ಲಲ್ಲೇ ಕುಂತೀನಿ ನಾನು. ಹಂಗೇನೆ ಅದು ಅನಿಯೇ ಹೋಗ್ಬೇಕು, ಒಟ್ಟಿಗೆ ಕೊಟ್ಬಿಟ್ಟಾರ ಗ್ಲುಕೋಸ. ಈಗ ಹೇಳುದು ನೀರನ್ನ ಸಮರ್ಪಕವಾಗಿ ಅಗತ್ಯವಾಗಿ ಬಳಸ್ಕೊಳ್ಬೇಕು ಅಂತ, ಎಷ್ಟು ಸಾಧ್ಯನೋ ಅಷ್ಟನ್ನ ನೀರನ್ನ ಬಳಸ್ಕೊಂಡು ಉಳಿದಿದ್ದನ್ನ ಶೇಖರಿಸಿ ಇಟ್ಕೊಳ್ಳೋದು ಮುಂದಿನ ದಿನಗಳಿಗೆ ಬೇಕಾಗತ್ತೆ ಅಂತೇಳಿ. ಈಗ ಶಾಂತಣ್ಣ, ಈಗ ಈಗೆಲ್ಲ ನಾವು ಮಳೆ ನೀರೆಲ್ಲ ರಕ್ಷಣೆ ಮಾಡ್ಕೋಬೇಕು, ಅದನ್ನ ನಾವು ನಾಳಿನ ದಿನಗಳಿಗೆ ಬಳಸ್ಕೋಬೇಕು ಅಂತ ಹೇಳ್ತಿದ್ದೆ ಮಲ್ಲಪ್ಪ. ಇದರಿಂದ ಅಂತರ್ಜಲನೂ ಜಾಸ್ತಿ ಆಯ್ತದೆ ಕವ್ವ ಅಲ್ವಾ, ಮತ್ತೆ ಈ ಜಾನುವಾರುಗಳಿಗೂ ಅದರಿಂದ ಅನುಕೂಲ ಆಯ್ತದೆ. ಮತ್ತೆ ಈಗ ರಾಸಾಯನಿಕಗಳನ್ನ ನಾವು ಸಿಂಪಡಿಸ್ತಾ ಇರ್ತೀವಿ ಕವ್ವ, ಕೆಲವೊಮ್ಮೆ ಅದನ್ನ ಬೆರೆಸ್ಕೊಳ್ಳಕ್ಕೂ ನೀರು ಅಲ್ಲೇ ನಮ್ಗೆ ಸಿಗೋದಿಲ್ವ. ಹಂಗೆ ಮತ್ತೆ ಅದಲ್ದೇ ನಿಮ್ ಮೊದಲೇ ಹೇಳ್ದಲ್ಲ, ನಾವು ಮನೆಗಳು ಕುಡಿಯೋಕ್ಕೂ ನೀರು ಬಳಸ್ಕೋಬಹುದು, ಅಡುಗೆಗೂ ನೀರು ಬಳಸ್ಕೋಬಹುದು, ಅದೇ ನೀರ್ನ ಮಳೆ ನೀರ್ನ ಅಂತ ಇದೆಲ್ಲ ನಾವು ಬಳಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಾವು ಯಾವ್ದನ್ನು ವೇಸ್ಟ್ ಮಾಡದೇ ಇರೋದಂಗೆ ಅದನ್ನ ನೋಡ್ಕೋಬಹುದು ಕವ್ವ ಅಲ್ವಾ. ಇದು ಬೇಕು ಇದು ಬೇಡ ಅನ್ನಂಗಿಲ್ಲ, ಎಲ್ಲವೂ ನಮ್ಗೆ ಬೇಕು, ಅದನ್ನ ಬಳಸ್ಕೊಳ್ಳೋ ವಿಧಾನ ನಮ್ಗೆ ಗೊತ್ತಿರಬೇಕು ಅಷ್ಟೇ. ಅದೇನೋ ಹೇಳ್ತಾರಲ್ಲ ಏನ ಇದೇನ ನೋಡು, ಈಗ ನಮ್ ರಾಜಣ್ಣನ ದಿಂಗಿ ಇಮ ಕಿತಾಪತಿ ರಾಜಣ್ಣ ಅಂತ ಇಮ ಆಯ್ತಾ, ನಾವೇನೋ ಮಾತಾಡ್ತಿರ್ತೀವಿ ಇಮ ಏನೇನೋ ಇಲ್ಲ ಅಮ್ಮ ವಾರ್ತೆ ಬಂದದ ಅಂತ ಕೇಳ್ತಾವ್ನೆ ರೇಡಿಯೋನಾಗೆ. ಆಯ್ತು ಇನ್ನು ಇಲ್ಲಕ್ಕಪ್ಪ ಟೈಮ್ ಅದೇ ಸುಮ್ಮನೆ ಕುಂತ್ಕ ರಾಜಣ್ಣ, ಈಗ ನೋಡಪ್ಪ ಈಗ ನಿಮ್ ಹೊಲ ಗದ್ದೆಲಿ ಈಗ ಹಿಂಗು ಗುಂಡಿಗಳನ್ನು ಮಾಡಿಸಿದಯಿ, ಕೃಷಿ ಹೊಂಡನೂ ಮಾಡಿಸಿದಯಿ, ಜಾನುವಾರುಗಳನ್ನು ಅಲ್ಲೇ ಕಟ್ಟಿದಯಿ, ಅದೇ ಮೇವು ಎಲ್ಲ ಮೇಯ್ಕೊಂಡವೆ ಅಲ್ಲೇ ಇರ್ತವೆ. ಈಗ ನೋಡ್ರ ರಾಜಣ್ಣ ಇನ್ನೇನೇನೇನ್ ಮಾಡಬಹುದು ಹೇಳು, ಈಗ ಮೊದಲನೇ ಮಳೆ ಬಿದ್ದದೆ ಅಂದ್ರೆ ನಮ್ ಜಮೀನಿಂದ ನೀರು ಆಚೆ ಹೋಗದೆ ಇದ್ದಂಗ್ ನೋಡ್ಕೋಬೇಕು ಕಣ್ಣಣ್ಣ. ಹಂಗಂತ ಎಲ್ಲ ನೀರು ತುಂಬಿಸ್ಕೊಳಕ್ ಆಗಲ್ಲ, ಹಂಗಂತ ಎಲ್ಲ ನೀರು ಹರಿಯಕ್ಕೂ ಬಿಡಬಾರ್ದು. ಒಂದ್ ಹೇಳ್ತಾರ ನೋಡು, ಹರಿಯೋ ನೀರ್ನ ನಡಿಯಂಗ್ ಮಾಡ್ಬೇಕಂತೆ, ನಡಿಯೋ ನೀರ್ನ ತೆವಳಂಗ್ ಮಾಡ್ಬೇಕಂತೆ, ನೀರ್ನ ನಿಂತ್ಕೊಳಂಗ್ ಮಾಡ್ಬೇಕು. ಹಂಗಾಗಿ ಆದಷ್ಟು ನಮ್ ಜಮೀನಲ್ಲಿ ನೀರ್ ಅಂತಾರಲ್ಲವ ನಿಧಾನವೇ ಪ್ರಧಾನ ಅಂತ ಹಂಗ್ ಮಾಡ್ಕೋಬೇಕು. ಎಲ್ಲ ಎಷ್ಟು ದಿನ ಅಂತ ನಾವು ಅಂತರ್ಜಲದ ಮೇಲೆ ಡಿಪೆಂಡ್ ಆಗೋದು, ಅಂತರ್ಜಲ ಬಗೆದು ಬಗೆದು ತೆಗೆದು ಬಿಟ್ರೆ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ವಾ, ಎಲ್ಲ ತಕೊಂಡು ನಾವೇ ಬಳಸ್ಕೊಂಡ್ಬಿಟ್ರೆ ಅದಕ್ಕೆ ಮರುಪೂರ್ಣ ಹೆಂಗಾಗಬೇಕು. ಹಿಂಗೆ ನಾವು ಕೃಷಿ ಹೊಂಡಗಳು ಮಾಡೋದ್ರಿಂದ, ಹಿಂಗು ಗುಂಡಿಗಳು ಮಾಡೋದ್ರಿಂದ ಅವೆಲ್ಲ ಮತ್ತೆ ಮರುಪೂರ್ಣ ಆಗುತ್ತೆ. ಆ ಥರದ ಯೋಚನೆ ಮಾಡೋದು ಭಾಳ ಒಳ್ಳೆಯದು. ಮತ್ತು ಇರೋವಂಥ ನೀರನ್ನು ಎಷ್ಟು ಹಿತಮಿತವಾಗಿ ಬಳಸೋಕೆ ಸಾಧ್ಯ ಆಗುತ್ತೋ ಆ ಥರ ನಾವು ಬಳಸ್ಕೊಂಡು ಬೆಳೆಗಳನ್ನ ಬೆಳೆಸ್ಕೊಳ್ಳೋದು ಬಹಳ ಉತ್ತಮ ಅಂತ ಅನ್ಸತ್ತಪ್ಪ ನನಗೆ. ಈಗ ಹಂಗಾಗೆ ಎಲ್ಲ ಕಡೆ ಕೆರೆ ಮರುಪೂರ್ಣ ಮಾಡೋದು ಎಲ್ಲ ಮಾಡ್ತಾ ಇದಾರಲ್ಲ, ಊರಿನ ಜನನೇ ಎಲ್ಲ ಸೇರ್ಕೊಂಡು ಕೆರೆ ನೀರು ತುಂಬಿಸೋದು. ಆಮೇಲೆ ಇನ್ನೊಂದಿದೆ, ಈಗ ಕೆರೆಗಳು ಅಂದ ತಕ್ಷಣನೆ ಶಿಲ್ಟ್ ಅನ್ನ ತೆಗೆದು ಬಿಡೋದು, ಅದ್ರಲ್ಲಿ ಉಳಿಯತ್ತಲ್ಲ ಕೆರೆಗೋಡು ಅಂತ ಹೇಳ್ತಾರಲ್ಲ ತೆಗೆದು ಬಿಡು, ಅದು ಮೂಲದಿಂದ ಒಳಗಿಂದ ತೆಗೆದು ಬಿಟ್ರೆ ಅಲ್ಲಿ ಸ್ಟೋರೇಜ್ ಕಡಿಮೆ ಆಗುತ್ತೆ ನೀರಿಂದು, ಹಿಂಗು ಅಂತ ಪ್ರಮಾಣ ಕಡಿಮೆ ಆಗೋಗುತ್ತೆ, ನೀರು ಹಿಂಗು ಅಂತ ಪ್ರಮಾಣ ಕಡಿಮೆ ಆಗೋಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ವೈಜ್ಞಾನಿಕವಾಗಿ ಅಷ್ಟು ಮಾತ್ರ ಶಿಲ್ಟ್ ಅನ್ನ ತೆಗೆದು ಗೋಡನ್ನ ಬಳಸ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಅದೀಗ ಜಮೀನ್ಗೆ ಹಾಕಕ್ ಏನ್ ಮಾಡ್ತಾರೆ, ಎಷ್ಟು ಬೇಕಷ್ಟು ತಗೊಳಲ್ಲ, ಬಗ್ದು ಬಗ್ದು ಲಾರಿ ತುಂಬಿಸ್ಕೊಂಡು ತರದು. ಜೊತೆಗೆ ಕಮಲಕ್ಕ ಈಗ ಇನ್ನೂ ಒಂದು ನಮ್ಗೆ ಅನುಕೂಲ ಇದ್ರೆ, ಈಗ ಒಟ್ರಾಶಿ ಜಮೀನು ಇರುತ್ತೆ ನೋಡು, ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ ಜಮೀನು, ಅಂತ ಕಡೆ ನಮ್ಗೇನಾದ್ರು ಅನುಕೂಲ ಇದ್ರೆ ಜಾಗ ಸಮುದಾಯ ಕೃಷಿ ಹೊಂಡ ಅಂತ ಮಾಡ್ಕೋಬಹುದು, ದೊಡ್ಡದಾಗ ಕೆರೆ ಕಂಡಂಗೆ ಮಾಡ್ಕೊಂಡು. ಬಹಳ ಒಳ್ಳೇದದು, ಬಹಳ ಒಳ್ಳೇದದು. ಈ ಇದ್ರನಾಗ ನೀರು ಬರ್ನಿಲ್ಲ ಅಂತ ಇಟ್ಕೋ, ಕಾಲುವೆನಾಗೆ ಬಿಡ್ನಿಲ್ಲ, ಏನೋ ತೊಂದರೆ ಆಯ್ತು, ಕಾಲುವೆ ಒಡೆದೋಯ್ತು, ಏರಿ ಒಡೆದೋಯ್ತು, ಏನೋ ಆಯ್ತದೆ, ನಮ್ಮ ಆ ಕೃಷಿ ಹೊಂಡದಲ್ಲಿ ಸಮುದಾಯ ಕೃಷಿ ಹೊಂಡದಲ್ಲಿ ನೀರು ಬಿಟ್ಕೊಂಡಿದ್ರೆ ಎಲ್ಲರ ಜಮೀನಿಗೂ ಅದರಿಂದಾನೇ ಬಿಟ್ಕೋಬಹುದು ಕೆರೆ ತರ. ಅದಕ್ಕೆ ಸಮುದಾಯ ಕೃಷಿ ಹೊಂಡ ಅಂದರಂತೆ, ಈ ತರನು ಮಾಡ್ಕೋಬಹುದು. ಎಲ್ಲರೂ ಒಗ್ಗಟ್ಟಿಂದ ಸೇರಿ ಮಾಡ್ಕೊಂಡ್ರೆ ಎಲ್ರಿಗೂ ನೀರು ಸಿಗ್ತದೆ, ಮಿತವಾಗಿ ಬಳಸ್ಕೊಂಡ್ರೆ. ಹೂಳು ತೆಗೆಯೋದು ಅಂತ ಹೇಳ್ತಿದ್ದ ನಮ್ಮ ರಾಜಣ್ಣ, ನೋಡವ ಈಗ ತುಂಬಾ ಹಳೆ ಕೆರೆ ಅದೇ ಅಲ್ವಾ, ಒಂದಷ್ಟು ಹೂಳು ಸೇರ್ಕೊಂಡದ. ನಾವು ಈ ಬೇಸಿಗೆ ಗೀಸ್ಗೆನಲ್ಲಿ ಒಸಿ ನೀರಿದ್ದಾಗ ಹೂಳನ್ನ ತೆಗೆದಿದ್ದಿದ್ರೆ ಈಗ ಮಳೆಯಲ್ಲಿ ಕೆರೆ ತುಂಬಿ ನಮ್ಗೆ ಅನುಕೂಲ ಆಗದಲ್ಲ. ಎಷ್ಟು ಊರವ್ರು ಮಾಡವ್ರೆ ಸೇರ್ಕೊಂಡು ಪೂರ್ತಿ ಬಗಿಬಾರ್ದು ಅಂತ, ಪೂರ್ತಿ ಬಗಿಬಾರ್ದು, ಎಷ್ಟು ಸಾಧ್ಯನೇ ಅಷ್ಟು ಹೂಳು ಅಲ್ಲಿ ಉಳ್ಕೋಬೇಕಾಗತ್ತೆ. ಪೂರ್ತಿ ಬಗದ್ ಬಿಟ್ರೆ ಅಲ್ಲಿ ನೀರ್ ನಿಲ್ಲೋದಿಲ್ಲ, ಹಿಂಗ್ ಹೋಗುತ್ತೆ, ತುಂಬಾ ಹಿಂಗ್ ಹೋಗುತ್ತೆ. ನಮ್ಗೆ ಎಷ್ಟು ಅಗತ್ಯ ಇದು ಆ ನೀರು ನಮ್ಗೆ ಸಿಗೋದು ಕಡಿಮೆ ಆಗುತ್ತೆ. ಈ ಹಸು ಹಾಲು ಕರೀತೀವಿ ನೋಡು, ಕರು ಬುಟ್ಟು ಬುಟ್ಟು ಕರೀಬೇಕು. ಅನುಭವಸ್ಥ ನಮ್ ರಾಜಣ್ಣ ಉದಾಹರಣೆ ಚಕ್ರವರ್ತಿ. ಓ ಕಣಪ್ಪ, ಓ ಕಣಪ್ಪ, ಏನೇನ್ ಹೇಳಿರ ಹೇಳಿ, ಎಲ್ಲನ ಇಟ್ಕತ್ತೀನಿ ತಲೆ. ಕಾಲ್ವೆ ಊರು ಕಾಲ್ವೆ ಹರ್ಕೊಂಡ್ ಬರ್ತದೆ, ಕಾಲ್ವೆಲ್ಲ ಸತ್ಯ ಬೆಳ್ಕೊಂಡಿರ್ತದೆ, ನೋಡ್ಕೊಂಡು ಸುಮ್ನೆ ಓಡಾಡ್ತೀವಿ. ಅಲ್ಲಲ್ಲಲ್ಲೇ ಕಿತಾಕಿದ್ರೆ ನೀರು ಚೆನ್ನಾಗಿ ನಮ್ ಜಮೀನ್ ತನಕ ಬರ್ತದೆ. ಏನಾಗ್ಬಿಟ್ಟದೆ ಅಂತಂದ್ರೆ, ನಮ್ಮನ್ನು ಸೇರ್ದಂಗೆ ಇದು ನನ್ ಗದ್ದೆಲಿ ಇದ್ದದ ಕಾಲ್ವೆ, ನಮ್ ಗದ್ದೆ ಮುಗ್ಲಲ್ಲಿ ಇದ್ದದ, ಹೊಲ ಪಕ್ಕದಲ್ಲಿ ಇದ್ದದ, ಅದನ್ ಮಾತ್ರ ನೋಡ್ಕೋತೀವಿ ಆಯ್ತಾ. ಬೇರೆಯವ್ರು ಎಲ್ಲೋ ಕಾಲ್ವೆ ಹರಿತಾ ಇದೆ ಅಂತ ನಮ್ಗೆ ಯಾಕ ಅದು ನಾವ್ ಯೋಚನೆ ಮಾಡ್ಬೇಕವ್ವ, ಅಲ್ಲಿಂದ ಹರ್ಕೊಂಡ್ ಬರೋದು ನಮ್ ಗದ್ದೆ ದಿಕ್ಕು ಬತ್ತದಲ್ಲ ಅಂತ ಯೋಚನೆ ಮಾಡ್ಬೇಕು ನಾವು. ಅದು ಯಾರೋ ನಮ್ಮ ಸಿದ್ದಣ್ಣನ ಗದ್ದೆ ದಾಟ್ಕೊಂಡು ಬತ್ತದೆ ಅಂತಂದ್ರೆ ಅದ ಆಗದಿಲ್ಲ ಆಯ್ತಾ. ನಮ್ ಸಿದ್ದಣ್ಣು ಕೈ ಜೋಡಿಸ್ಬೇಕು, ನಾನು ಕೈ ಜೋಡಿಸ್ಬೇಕು, ಒಸಿ ದೂರದಲ್ಲಿರೋ ನಮ್ ರಾಜಣ್ಣನು ಕೈ ಜೋಡಿಸ್ಬೇಕು, ಊರವರೆಲ್ಲ ಕೈ ಜೋಡಿಸ್ರೆ ಕಾಲುವೆನ ನೀಟ್ ಆಗಿ ಇಟ್ಕೋಬಹುದು ಕವ್ವ ನಾವು ಅಲ್ವಾ. ಜೊತೆಗೆ ಕಮಲಕ್ಕ ಈ ಕಾಲುವೆ ನೀರು ಅಂದಾಗ ನೆನಪಾಯ್ತು ನೋಡು, ಈ ಕಾಲುವೆ ನೀರ ಕಟ್ಬಿಡ್ತಾರೆ, ಕಟ್ಬಿಟ್ಟು ಆದ್ಮೇಲೆ ನಮ್ ಕೆಲವು ರೈತರು ಜಮೀನಲ್ಲಿ ಏನಾರು ಒಂದ್ ಮಾಡ್ತಿರ್ತಾರೆ, ಅದು ಒಯ್ದು ಸಣ್ಣ ಪುಟ್ಟ ದಾಖಲದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಆಗ ಏನ್ ಮಾಡ್ತಾರೆ, ಈ ಸೋರ್ಕೆ ನೀರು ಬತ್ತಾ ಇರ್ತದೆ, ಅಣೆಕಟ್ಟಿರ್ತದಲ್ವ ಅಲ್ಲಿಂದ ಸೋರ್ಕೆ ನೀರು ಬತ್ತಾ ಇರ್ತದೆ. ಅದ್ ಏನ್ ಒಂದು ಒಂದೂವರೆ ಅಡಿಯೋ ಒಂದು ಅಡಿಯೋ ಇಷ್ಟು ಬತ್ತಾ ಇರ್ತದೆ. ಅದನ್ನೇನ್ ಮಾಡ್ಬಿಡುದು, ನಮ್ ಜಮೀನ್ ದಿಕ್ಕ ತಿರ್ಗಿಸ್ಬೇಕು ಅಂದ್ಬಿಟ್ಟು ನಲ್ಲಿ ಬಾಯ್ತೋ ಏನಾರ ಹಾಕ್ಬಿಡೋದು ಕಾಲುವೆಗೆ ಅಡ್ಡಕ್ಕೆ, ಮಣ್ಣು ಸೊಪ್ಪು ಸದೆ ಎಲ್ಲನೂ ತಂದು ಹಾಕ್ಬಿಡೋದು. ಮುಂದಕ್ಕೆ ಹೋಗಲ್ಲ, ಅಲ್ಲೋ ಸ್ವಲ್ಪ ಎತ್ತರ ಆಯ್ತದಲ್ಲ, ಬಂದು ಸೋರ್ಕೆ ನೀರು ಬಂದು ಬಂದು ಮುಂದೆ ಎತ್ತರ ಆಯ್ತದೆ, ಇವ್ರ ಜಮೀನ್ ದಿಕ್ಕ ನುಗ್ತದೆ. ಈ ನೀರು ಬುಡೋ ಟೈಮ್ಗೆ ಏನಾಯ್ತದೆ, ಅದನ್ನೆಲ್ಲ ತೆಗಿಯಕ್ಕಿಲ್ಲ, ಹಾಕಕ್ ಗೊತ್ತು ಅವ್ರಿಗೆ ತೆಗಿಯಕ್ಕಿಲ್ಲ. ಅವಾಗ ಏನಾಯ್ತದೆ, ಇವೆಲ್ಲ ಸೊಪ್ಪು ಸದೆ ಎಲ್ಲ ಸೇರ್ಕೊಂಡ್ಬಿಟ್ಟು ನೀರ್ ನರವು ಕಮ್ಮಿ ಆಯ್ತದೆ. ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು ಅಲ್ವಾ, ಎಲ್ರಿಗೂ ಬೇಕು ಅಲ್ವಾ ಕಾಲುವೆ ಅನ್ನೋದು, ನೀರು ಎಲ್ರಿಗೂ ಬೇಕು. ಹೌದು, ಆಮೇಲೆ ಅವ್ರು ಹಾಕೋದು ಅವ್ರಿಗೆ ತೊಂದರೆ ಕೊಡೋಣ. ಒಂದ್ಸತಿ ಕಾಲುವೆಲ್ ನೀರ್ ಬಿಟ್ಟಾಗ ಅವ್ರ ಜಮೀನಲ್ಲೇ ನೀರ್ ನಿಂತ್ಕೊಂಡ್ಬಿಡ್ತದ, ಹಂಗಾಯ್ತು ಒಳ್ಳೇದ. ಈಗ ಏನ್ ಮಾಡಿದಾರೆ, ಡ್ಯಾಮ್ ಇಂದ ಕೂಡ ನೇರವಾಗಿ ದೊಡ್ಡ ದೊಡ್ಡ ಕೆರೆಗಳಿಗೆ ನೀರನ್ನ ಹಾಯಿಸ್ತಾ ಇದ್ದಾರೆ. ಈಗ ಏನು ಡ್ಯಾಮ್ ಅಲ್ಲಿ ಶೇಖರಣೆ ಆಗುತ್ತೋ ನೀರನ್ನ, ಅದನ್ನ ಡೈವರ್ಟ್ ಮಾಡ್ತೀರಿ ಈ ಕಡೆನೂ ಕೂಡ, ಕೆಲವು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮೀನುಗಾರಿಕೆಗೋಸ್ಕರ ಮತ್ತು ಈ ತರ ಕೃಷಿ ಚಟುವಟಿಕೆಗಳಿಗೆ ಬೇಕು ಅಂತೇಳಿ ಅದನ್ನ ನೀರಿನ ಶೇಖರಣೆನ ಡ್ಯಾಮ್ ಇಂದ ಕೆರೆಗಳಿಗೆ ಶಿಫ್ಟ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಹಂಗೆ ಕಲ್ಯಾಣಿಗಳಿಗೂ ನೀರು ಹಾಯಿಸ್ತಾವ್ರೆ ಕವ್ವ, ಈ ದೇವಸ್ಥಾನ ಹತ್ರ ಇರೋ ಕಲ್ಯಾಣಿಗಳು ಮತ್ತೆ ಊರೊಳಗಡೆ ಇರೋ ಕಲ್ಯಾಣಿಗಳು ಅಲ್ಲೆಲ್ಲರಿಗೂ ಈ ನಮ್ಮ ಶಾಂತಣ್ಣ ಹೇಳ್ದಂಗೆ ಈ ಬೇರೆ ಬೇರೆ ಕಾಲುವೆಗಳಿಂದ ನೀರನ್ನ ಹಾಯಿಸ್ತಾವ್ರೆ. ಇದೆಲ್ಲ ಒಂಥರದಲ್ಲಿ ನಮ್ಗೆ ಒಳ್ಳೇದು ಅಲ್ವಾ. ಸ್ವಯಂ ಸೇವಾ ಸಂಘ ಅಂತೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಹುಡುಗಿರು ಎಲ್ಲ ಕಲ್ಯಾಣಿಗಳೆಲ್ಲ ಸ್ವಚ್ಛ ಮಾಡ್ತಾವ್ರೆ. ಚಿಕ್ಕ ಚಿಕ್ಕ ಹುಡುಗಿರು ಅಂತ, ಚಿಕ್ಕ ಚಿಕ್ಕ ಹುಡುಗರು ಅಂತ ಅಲ್ಲ ಕವ, ಅವರೆಲ್ಲ ಭವಿಷ್ಯವನ್ನ ಒಂದ್ ರೀತಿ ಹೌದು ಕವ. ಅವ್ರೇನ್ ಚಿಕ್ಕವರು ಅಂತ ನಾವ್ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಕಮಲವ, ಈಗ ಇದೆಲ್ಲ ನಾವು ಮಾಡ್ಕೊತಾ ಇವಿ ನೋಡು, ಮಳೆ ಶುರು ಆಗ್ಬಿಡ್ತು, ಈಗ ಒಂದಷ್ಟು ಮಳೆ ಅದವಾಗ ಬಿದ್ದದೆ. ಈಗ ನಮ್ಮೂರಲ್ಲಿ ಇರೋ ಒಂದೆರಡು ಕೆರೆಗಳವಲ್ಲ ರಾಜಣ್ಣ, ಅದನ್ನ ಮುಂದಿನ ಕೀತ ಆದ್ರೂ ನಾವ್ ಅಲ್ಲಿ ಎಲ್ಲರೂ ಸೇರಿ ಊಳ್ನ ಎತ್ತಬೇಕು ಅಲ್ವಾ. ಈಗ್ಲೂ ಏನ್ ಸಮಯ ಆಗಿಲ್ಲ ಕಣ, ಆಗಿರೋದ್ ಒಂದ್ ಮಳೆ, ಈಗ್ಲೂ ಎಲ್ಲ ಸೇರ್ಕೊಂಡು ಎಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಿದ್ರೆ ಮುಂದೆ ದೊಡ್ಡ ದೊಡ್ಡ ಮಳೆ ಆಯ್ತಲ್ಲ, ಎಲ್ಲ ಕೆರೆ ತುಂಬಿಕೊಂಡ್ಬಿಟ್ಟದೆ ಸುಮ್ನೀರ. ಅದ್ ಯಾಕೆ ಅಂದ್ರೆ ಕೆಳಗಡೆ ಹೂಳೆ ತುಂಬಿಕೊಂಡೈತ ಅದಕ್ಕೆ. ಹಂಗಾರೆ ಈಗ ಹೂಳೆ ಅಂತ ಕೆಲಸ ಮಾಡ್ಬೋದು. ಜೊತೆಗೆ ಕಮಲಕ್ಕ, ಈಗ ತಂತ್ರಜ್ಞಾನ ಅನ್ನೋದು ಬಹಳ ಮುಂದುವರೆದ್ ಬಿಟ್ಟದೆ. ನಾವು ನೋಡ್ದಂಗೆ, ನಾವು ಚಿಕ್ಕವ್ರಿದ್ದಾಗ ಸುಮಾರು ಭಾಗ ಎಲ್ಲ ಬರಗಾಲ ಪ್ರದೇಶವಾಗಿತ್ತು, ನೀರ್ನೇ ಕಂಡಿರ್ನಿಲ್ಲ, ಕೆರೆಗಳಿದ್ದೋ ನೀರಿಲ್ಲ. ಹಿಂಗೆ ಈ ತಂತ್ರಜ್ಞಾನ ಬಂದ್ಬಿಟ್ಟು ಈಗ ನೀರಿಲ್ದ ಕೆರೆಗಳಿಗೆಲ್ಲ ನೀರು ಹಾಯಿಸೋರು ಈಗ. ಜೊತೆಗೆ ಏನು ಗೊತ್ತಾ ಕಮಲಕ್ಕ, ಈಗ ಪೈಪ್ ಲೈನ್ ಹಾಕಬೇಕು ಅಲ್ಲಿಗೆ ತುಂಬಿಸಕ್ಕೆ. ಎಲ್ಲೋ ಇರ್ತದೆ ಕಾಲುವೆ, ಎಲ್ಲೋ ಅರಿತಿರ್ತದೆ ಹೊಳೆ, ಅಲ್ಲಿಂದ ಅಲ್ಲಿಗೆ ಪೈಪ್ ಲೈನ್ ಹಾಕಕ್ಕೆ ಎಷ್ಟೋ ದೂರ ಕಿಲೋಮೀಟರ್ ಹೋಗ್ಬೇಕು. ಅದೆಲ್ಲ ಮಾಡೋಕ್ಕಾಯ್ತಿರ್ಲಿಲ್ಲ, ಎಲ್ಲ ಏನು ಮಾಡಬೇಕು, ಮನುಷ್ಯರ ಕೆಲಸ ಮಾಡಬೇಕಾಗಿತ್ತು. ಈಗ ಈ ಕ್ರೇನ್ಗಳು ಅವು ಎಲ್ಲ ಬಂದ್ಬಿಟ್ಟು ಬೇಗ ಬೇಗ ಆಯ್ತದ ಕೆಲಸ ಈಗ. ಹಂಗಾಗಿ ನಾನು ನೋಡ್ದಂಗೆ ಸುಮಾರು ನಮ್ಮ ಚಾಮರಾಜನಗರ, ಮೈಸೂರು ಇಲ್ಲಿಗೆ ಸೇರಿದಂಗೆ ಸುಮಾರು ಬರಗಾಲ ಪೀಡಿತ ಪ್ರದೇಶದ್ದು ಕೆರೆಗಳೆಲ್ಲ ತುಂಬಿಕೊಂಡ್ಬಿಟ್ಟವು ಈಗ ನೀರು. ಅಯ್ಯೋ ಗೊತ್ತಾಣ, ಕೆರೆಯಲ್ಲಿ ನೀರಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೋತಾ ಹೋಗೋದು. ನಮ್ ತೋಟ ಇನ್ನೂ ಸ್ವಲ್ಪ ಅಗ್ಲ ಮಾಡ್ಕೋ, ಇನ್ನೂ ಅಗ್ಲ ಮಾಡ್ಕೋ, ಅದೆಲ್ಲ ಬಿಡ್ಬೇಕು. ಈಗ ತೋಟ ತುಡ್ಕೆನಾರ ಮಾಡ್ಕೊಳ್ಳಿ, ಒಂದಷ್ಟು ಜೀಮುಕ್ ಒಳ್ಳೇದಾಯ್ತದೆ, ಮನೆಗಳು ಕಟ್ಕೋತಾವ್ರೆ. ಪೇಟೆಗಳಲ್ಲೆಲ್ಲ ಈಗ ಕೆರೆಗಳೆಲ್ಲ ಮುಚ್ಚಿಬಿಟ್ಟು ಮನೆಗಳು ಕಟ್ತಾ ಇದಾರಲ್ಲ, ಆಮೇಲೆ ಮಳೆ ಜಾಸ್ತಿ ಬಂದ್ರೆ ನೀರ್ ನುಗ್ತು. ಶಾಂತಣ್ಣ ಚಂದ್ರಣ್ಣ ಇಲ್ಕಿಹೊಳಿ, ಈ ಇದ್ರನಾಗೆ ಮ್ಯಾಪ್ ಬತ್ತದಲ್ಲಪ್ಪ ನಮ್ಮ ಮೊಬೈಲ್ನಾಗೆ. ಈ ಬೆಂಗಳೂರು ದಂಡಲ್ಲಿ ಇದ್ಯಾವುದೋ ಒಂದು ವೃಷಭಾವತಿ ನದಿ ಅಂತ ತೋರಿಸ್ತದೆ, ಅಲ್ಲಿ ನೋಡಿದ್ರೆ ನದಿಯೇ ಇಲ್ಲ, ಎಲ್ಲ ಚರಂಡಿ ನೀರು ಬತ್ತದ ಕಣ್ಣ. ಅದ್ರಲ್ಲಿ ನೋಡಕ್ಕೆ ಮ್ಯಾಪ್ ಅಲ್ಲಿ ವೃಷಭಾವತಿ ನದಿ ಅಂತದೆ. ಅದರಿಂದ ತರಕಾರಿ ಸೊಪ್ಪೆಲ್ಲ ಅಷ್ಟು ಚೆನ್ನಾಗಿ ಬೆಳೆಯೋರಂತೆ. ಈಗ ನೀವು ಕೇಳಿದ್ಯ ಒಂದು ಇಸಿವ, ಈಗ ಕಳಸ್ಕಿತ ಸುಮಾರು ಒಂದು ನಾಲ್ಕೈದು ತಿಂಗಳು ಒಟ್ಟಿಗೆ ಮಳೆ ಆಯ್ತಲ್ಲವ, ಅದ್ಯಾವುದೋ ದೊಡ್ಡ ಊರಿನಲ್ಲಿ ದೊಡ್ಡ ಪೇಟೆಲಿ, ಅದೇನು ರಾಜ ಕಾಲುವೆ ಅಂತಾರಲ್ಲವ, ಅದರಲ್ಲೇನು ಮಳೆ ನೀರು ತುಂಬ್ಕೊಂಡು ಹರಿದು ಹರಿದು ಮನೆಗಳಿಗೆಲ್ಲ ನುಗ್ಗಿ ಮನೆಯಲ್ಲಿರೋ ಸಾಮಾನುಗಳೆಲ್ಲ ನಾಶ ಆದೋ, ಕೆಲವರು ತೇಲ್ಕೊಂಡೆ ಹೊಟ್ಟೋದ್ರು. ಅದ್ ನಮ್ಮ ಯುವದಿಲ್ವಣ್ಣ ಪಕ್ಕದ ರಾಜ್ಯ ಚೆನ್ನೈನಾಗೆ ಒಂದ್ ವರ್ಷ ಆಯ್ತು ನೋಡ್ದ್ಯಾ ಎಲ್ಲ ಏನ್ ನಾಗರಪಟ್ಟಣದಾಗೆ ದೋಣಿ ಓಡಾಡವ್ರೆ ಈಗ ರಾಜಣ್ಣ ಅಲ್ಲಿ ಆ ಪಕ್ಕದಲ್ಲಿ ಸಮುದ್ರ ಅದೇ ಆಯ್ತಾ ನಮ್ಮ ಈಗ ಸ್ವಲ್ಪ ದೂರದಲ್ಲಿರೋ ನಮ್ಮ ದೊಡ್ಡಪೇಟೆಗೆ ಏನಾಗಿದ್ದು ಯಾವ ಸಮುದ್ರ ಇದ್ದದು ಬಂದ್ ಮಳೆ ಆಯ್ತಾ ಹಂಗೆ ಕೊಚ್ಕೊಂಡು ಹೊಟ್ಟಾಯ್ತಲ್ಲಪ್ಪ ಸುಮಾರು ಮನೆಗಳನ್ನ ಚಂದ್ರಣ್ಣ ಪ್ರಕೃತಿಗೆ ವಿರುದ್ಧವಾಗಿ ಹೋಗಬಾರ್ದು ನಾವು ಹೇಳ್ದಲ್ಲಣ್ಣ ವೃಷಭಾವತಿ ಅಂತ ಹಂಗೆ ಅರ್ಕಾವತಿ ನದಿ ಎಲ್ಲೈತೀಗ ಎಲ್ಲ ಮನೆ ಕಟ್ಬಿಟ್ಟಿದೀವಿ ಜಮೀನ್ ಮಾಡ್ಬಿಟ್ಟಿದೀವಿ ಆ ನದಿಗೆ ಒಂದು ಹರಿವು ಅಂತ ಇರ್ತದಂತೆ ಅದಕ್ಕೆ ನಾವು ತಡೆಗಟ್ಬಿಡೋದು ಅದಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು ನಾವು ನದಿಗೊಂದು ಜಾಯಮಾನ ಇದೆ ಅದು ತನ್ನ ದಾರಿನ ತಾನು ನೋಡ್ಕೋತ ಹೋಗ್ತಾ ಇದೆ ಆನೆಗಳ ಬಗ್ಗೆ ಹೇಳ್ತೀವಲ್ಲ ಆನೆ ನಡೆಯೋದೇ ದಾರಿ ಹಂಗೆ ನದಿಗಳಿಗೂ ಕೂಡ ನಡೆಯೋದೇ ದಾರಿ ಅದು ಈಗ ಇವತ್ತು ಇಲ್ಲಿ ಹರಿತಾ ಇದೆ ಅಂತ ಹೇಳಿದ್ರೆ ನಾಳೆ ಇಲ್ಲಿ ಹರಿಬೇಕು ಅಂತ ಏನಿಲ್ಲ ನೂರಾರು ವರ್ಷಗಳಿಗೆ ಆಗ್ತಾ ಇದ್ದಾಗೇನೆ ತನ್ನ ದಾರಿಯಿಂದ ತನ್ನ ಪಾತನ್ನ ಹುಡ್ಕೋತಾ ಹೋಗುತ್ತೆ ಪಥವನ್ನ ಹುಡ್ಕೋತಾ ಹೋಗುತ್ತೆ ಹಂಗಾಗಿ ನದಿಗಳಿಗೆ ಯಾವುದೇ ಕಟ್ಟೆ ಅಥವಾ ಇಷ್ಟಿರಲೇ ಹರಿಬೇಕು ಅಂತ ನಾವು ಹೇಳಕ್ಕಾಗಲ್ಲ ಅದು ಪ್ರಕೃತಿ ನಿಯಮ ಅದು ನದಿ ಹೇಗೆ ಬೇಕಾದ್ರೂ ಹರಿಬಹುದು ಹಂಗಾಗಿ ನದಿಗಳು ಬತ್ತೋದಕ್ಕೆ ಇದು ಒಂದು ಕಾರಣ ಆಗಿದೆ ಹೌದೌದು ನೋಡಪ್ಪ ಈಗ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಒತ್ತೆ ಗೊತ್ತಾಗಂಗಿಲ್ಲ ಈಗ ಒಸಿ ಮೋಡವ ಮೋಡ ಎಲ್ಲ ಕಮಸ್ಕೊಂಡದೆ ಇನ್ನೇನು ಮಳೆ ಶುರು ಆಯ್ತದೆ ಕಣ ಈಗ ಅದೇನೋ ಮಾತಾಡಿ ಮಾತಾಡಿ ಒಳ್ಳೆ ಗಂಟ್ಲೆಲ್ಲ ಒಣಗೋಗದೆ ಹಂಗೆ ಹೊಟ್ಟೆ ಚುರು ಚುರು ಅಂತ ಅದೇ ಒಂದ್ ಬಿಸಿ ಬಿಸಿ ಕಾಪಿಯ ಮಾಡ್ಕೊಂಡು ಹಂಗೆ ಪುರಿ ಅದಲ್ಲವ ಮೂಟೆಲಿ ಅದನ್ನ ಎತ್ಕೊಂಬವ್ವ ಅದನ್ನ ತಿನ್ಕೊಂಡು ನಮ್ ನಮ್ ಮನೆ ಕಡೆಗೆ ಮುಖ ಮಾಡ್ತೀನಿ ಜೊತೆಗೆ ಇರು ಸಂತಾಣ ನಮ್ ಕಮಲಕ್ಕ ಓ ಇಲ್ಲಿ ಪುರಿ ಅದಲ್ಲ ಅದಕ್ಕೆ ಒಗ್ಗರಣೆ ಹಾಕಬ ಪಕ್ಕ ಚೀಲದಲ್ಲಿ ಇನ್ನೊಂದ್ ಮಡ್ಗಿಲ್ಲ ತಕಂಬರ್ಬೇಡ ಈಗ ನಾಳೆ ಕೊಡಿವೆ ಅಂತ ಸರಿ ಬಿಡು ನೋಡಪ್ಪ ಖಾಲಿ ಆಗೋಯ್ತದೆ ಇನ್ನು ಸ್ವಲ್ಪ ಮಾತಾಡಿದ್ರೆ ಹಿಟ್ಟೆ ಉಂಡ್ಕೊಂಡು ಹೋಗ್ಬೋದಿತ್ತು ಕುಂತ್ಕೊಳ್ಳಿ ಅಲ್ಲಕಯ್ಯ ಇವನು ಸರಿಯಾಗವನೇ ನಮ್ ರಾಜಣ್ಣ ಆ ಪುರಿಯ ತತ್ತವ್ವ ಅಂತಂದ್ರೆ ಆ ಮೂಟಲಿರೋ ಪುರಿಯ ಹಂಗೆ ಇಡು ಅಂತ ಹೇಳ್ತಾವನಲ್ಲ ಅದ ಯಾವ ಪುರಿಯ ರಾಜಣ್ಣ ಅದ ದಾವಣಗೆರೆ ಪುರಿ ಗುಳ್ಳೆ ಪುರಿ ಅಂತ ಗುಳ್ಳೆ ಪುರಿಯ ಹೆಂಗ್ ಎತ್ಕೊಂಡು ಹೋಗ ಗುಳ್ಳೆ ನರಿ ಅಂಕ ಅದಾನೆ ಇರ್ಲಿ ಅದನ್ ತಕೊಂಡ್ ಹೋಗಯ್ಯಂತೆ ಅವೋ ನೀನ್ ಹೊಸಿ ಕ್ವಾಣೆ ದಿಕ್ಕ ಹೋಗು ಅದನ್ ತಕ್ಕಂಬ ಹೋಗವ ಜಲ್ದಿ ತಕಬ ಬಂದೆ ಇರೋಣ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಜಿ ಶಾಂತಕುಮಾರ್ ಇನ್ನು ಮುಂದೆ ಕೇಳಿ ಒಂದು ವಾಣಿಜ್ಯ ಜಾಹೀರಾತು ನಂತರ ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ ಅಕ್ಕದ ಮನೆಯ ಮನೋಹರ ಸೀರೆ ಅಕ್ಕದ ಬೆಲೆಗೆ ಖರೀದಿಸಿರಿ ಪರಮ ಪರಂಪರೆ ಪರಿಶುದ್ಧ ಜೊತೆ ಪಾರದರ್ಶಕ ಗುಣದ ಸಿರಿ ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ ಮಗ್ಗದ ಮನೆ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾಳೆ ಅಂದರೆ ಮೇ 7 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನ. ಯಾಂತ್ರೀಕರಣಕ್ಕಿಂತ ನಾವು ಕೈಯಿಂದ ಕುಯಿಲು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮೇವನ್ನ ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮೇ 8 ಸೋಮವಾರ ಕೃಷಿ ಬಳಕೆಗಾಗಿ ಅಂತರ್ಜಲ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಭೂಜಲ ತಂತ್ರಜ್ಞರಾಗಿರುವ ಡಾಕ್ಟರ್ ಎಸ್ ಶ್ರೀಧರ ಹೆಗಡೆ ಅವರೊಂದಿಗೆ ಮಾತುಕತೆ. ನೀರು ಜೀವನಕ್ಕೆ ಅತಿ ಮುಖ್ಯ, ಬಹುಶಃ ನಮ್ಮ ಗಾಳಿ ನಂತರ ಅತಿ ಮುಖ್ಯವಾದ್ದು ಪಂಚಭೂತಗಳಲ್ಲಿ ನೀರು. ಕೃಷಿಗೆ ಕೂಡ ನೀರು ಒಂದು ಪ್ರಮುಖವಾದಂತ ವಸ್ತು. ಮೇ 9 ಮಂಗಳವಾರ ಹಣ್ಣಿನ ಮರಗಳ ಕೃಷಿ, ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಬೀಚನಹಳ್ಳಿಯ ಕೃಷಿಕ ಕೆಬಿ ಪ್ರಬೋಧ್. ಸರ್, ಫಸ್ಟು ಬೆಳೆದು 2 ವರ್ಷ ಅದನ್ನ ಪುತ್ತೂರು ಅಥವಾ ಸುಳ್ಯ ಮಾರ್ಕೆಟ್ ಇದನ್ನೆಲ್ಲೂ ಇಲ್ಲೆಲ್ಲೂ ಮಾರ್ಕೆಟ್ ಇಲ್ಲ, 1-2 ವರ್ಷ ತಗೊಂಡೋಗಿ ಹಾಕಿದ್ವಿ ಅಲ್ಲಿ. ಕೋವಿಡ್ ಬಂದಾಗ ಹೋಗ್ಲಿಕ್ಕಾಗ್ಲಿಲ್ಲ. ಮೇ 10 ಬುಧವಾರ ದ್ವಿದಳ ಧಾನ್ಯಗಳಾದ ಹೆಸರು ಮತ್ತು ಉದ್ದಿನ ನೂತನ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಿರಿಯ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಸುನಿಲ್ ಸಿಎಂ. ಇವತ್ತೇನಾಗಿದೆ, ನಮ್ಮ ರೈತರು ರೋಟೋವೇಟ್ರಿಗೆ ತುಂಬ ಬಿದ್ಮೊರೆ ಹೋಗ್ಬಿಟ್ಟಿದ್ದಾರೆ. ರೋಟೋವೇಟ್ರ್ ಬರೀ ಮೇಲ್ಗಡೆ 2-3 ಇಂಚ್ ಮಾತ್ರ ಮಣ್ಣನ್ನು ಸಡಿಲ ಮಾಡಿ ಫೈನಾಗಿ ಮಾಡಿಕೊಡುತ್ತೆ. ಸೊ ಕಳೆನೂ ಕೀಳಲ್ಲ, ಕೆಲವೊಂದು ಕಡೆ ಹೇಳಬೇಕು ಅಂದರೆ ಕಳೆನೂ ಕೀಳೋದಿಲ್ಲ, ಸೀದಾ ಎರಚಿಬಿಟ್ಟು ರೋಟೋವೇಟ್ ಹೊಡೆದು ಬಿಟ್ಬಿಡೋದು. ಮೇ 11 ಗುರುವಾರ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಎಚ್